ಅಲ್ಲಿ ಜೀವಂತ ಒಂದು ಪೀಕ್ ಇರ್ತದಲ್ಲ ನೋಡಿ ನೋಡಿ ಎಷ್ಟು ಆನಂದ ಪಡ್ಬೇಕು ನಮಗೆ. ಈಗ ಅಪ್ಪಿದ್ದಾಗಂತರು ಹೊಲಕ್ಕೆ ಕರಿತಿದ್ದ, ಬಾರೋ ಹೋಗೋನು ಕೆಲಸ ಮಾಡೋಂತಿದ್ದ, ನಾನು ಓದೋದ್ರ ಕಡೆ ಲಕ್ಷ್ಯ ಕೊಟ್ಟು ಏನು ನಮಗೆ ಗೊತ್ತಾಗಲಿಲ್ಲ. ಈಗ ಮತ್ತೆ ಟ್ರೈನಿಂಗ್ ತೊಗೊಳಕ್ಕೆ ಎಲ್ಲರ ಇದು ಐತೆ. ಹಾ ಅಲ್ಲ, ಈಗ ನೋಡು ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳದಾವ. ಇದನ್ನ ಲಾಭದಾಯಕ ಕೃಷಿ ಮಾಡಬೇಕು ಅಂತಂದ್ರೆ ನಾವು ಮೊದಲು ನೀ ಏನು ಸಾಲಿ ಕಲಿತೀಯಲ್ಲ ಅದು ಇರಲಿ, ಅವ್ರ ಜೊತೆಗೆ ಕೃಷಿ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಏನ್ ಬೆಳೆದ್ರೆ ಏನಾಕತಿ, ಯಾವ ತಳಿ ಬೆಳೆದ್ರೆ ಈ ಸಂದರ್ಭದೊಳಗ ನಮಗೆ ರೋಗ ಪೀಡಿತ ಆಗುದಿಲ್ಲ, ಆಮೇಲೆ ಜಾಸ್ತಿ ಕಳೆ ಬಂದಾಗ ಏನ್ ಮಾಡ್ಬೇಕು, ಕಳೆ ನಾಶಕರಣ ಹೆಂಗ್ ಹೊಡಿಬೇಕು ಅಂದ್ರೆ ಇವತ್ತು ನಮ್ಮ ಮನೆ ಹೆಂಗ್ ನಾವು ರಕ್ಷಣೆ ಮಾಡ್ಕೋತೀವಿ, ನಮ್ಮ ಪೀಕ್ನು ಹೆಂಗ್ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಲಾಭದಾಯಕವಾಗಿ ಮಾಡ್ಬೇಕು ಅಂತಂದ್ರೆ ಖರ್ಚು ಕಡಿಮೆ ಮಾಡಬೇಕು. ಈಗ ಹುತ್ತ ಅಂತೇಳಿ ನೀವು ರಾಸಾಯನಿಕ ತೊಗೊಂಬಂದು ಯೂರಿಯಾ ಗೊಬ್ಬರ ತೊಗೊಂಬಂದು ಎಲ್ಲ ಹಾಕಿ ಆಮೇಲೆ ಏನಾಗತ್ತೆ ಮಣ್ಣಿಗೆ ಎಷ್ಟು ಬೇಕು ಗೊತ್ತಿಲ್ಲ ನನಗೆ, ಆದರೆ ಮಣ್ಣಿನ ಪರೀಕ್ಷೆ ಮಾಡಿ ಸಾರಜನಕ ಪೊಟ್ಯಾಸಿಯಮ್ಮು ಮತ್ತು ರಂಜಕ ಪ್ರಮಾಣ ಎಷ್ಟು ಐತಿ ಹೊಲದಾಗ, ಮತ್ತು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಬೇಕು ಅಂದಾಗ ಯಾವ ಥರ ಪೋಷಕಾಂಶಗಳು ಬೇಕು, ಇವನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಣ್ಣಿನ ಒಂಥರ ಇದು ಚಾಪುಡಿ ಚಾಪುಡಿ ಥರ ಕೆಂಪು ಮತ್ತು ಕರೆ ಚಾಪುಡಿ ಥರ ನಿಮ್ಗೆ ಮಣ್ಣು ಹುಡುಕು ಅಂದರೆ ಹುರುಕು ಹುರುಕು ಬರಬೇಕು ಅಂದರೆ ಅವಾಗ ಫಲವತ್ತತೆ ಇರ್ತದೆ. ಸ್ವಲ್ಪ ಕೆಬ್ರಿದ್ರೆ ಎರೆಹುಳು ಬರಬೇಕು. ಹಂಗಂದ್ರೆ ಮಾತ್ರ ನಿನಗೆ ಬೇಡಿದ್ದನ್ನು ಭೂಮಿ ತಾಯಿ ಕೊಡ್ತಾಳೆ ಏನಪ್ಪ. ಅಲ್ಲ ಅದು ಆಯ್ತು, ಈ ಸಮಗ್ರ ಕೃಷಿನೂ ಭಾಳ ಚಲೋ ಅಂತಾರಲ್ಲ. ಮತ್ತೆ ಈಗ ಈಗ ಎತ್ತ ಸಾಕದ ನಿನಗೆ ಒಲ್ಲೆ ಅಂತಿದ್ದೆ. ಈಗ ಸಮಗ್ರ ಕೃಷಿ ಅಂದ್ರೆ ಈಗ ಜೇನು ಸಾಕಾಣಿಕೆ ಮಾಡ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ಬೋದು, ಕುರಿಗಳನ್ನು ಸಾಕಾಣಿಕೆ ಮಾಡ್ಬೋದು, ಮೀನು ಸಾಕಾಣಿಕೆ ಸಹಿತ ಮಾಡ್ಬೋದು. ನಿಂದು ಹೆಂಗು ಬೋರ್ ಐತೆ ಒಂದು ಕೃಷಿ ಹೊಂಡ ಮಾಡ್ಕೊಂಡೆ ಅಂದ್ರೆ ಅದರೊಳಗೆ ಮೀನು ಬಿಟ್ಟು ಅದನ್ನು ಸಾಕಾಣಿಕೆ ಮಾಡ್ಬೋದು. ಆದ್ರೆ ಏನಾಗ್ಯದ ನಿನಗೆ ಅದಕ್ಕೆ ಟ್ರೈನಿಂಗ್ ಬೇಕಾಗ್ತದೆ. ಈಗ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಅದಾವ ಜಿಲ್ಲಾಕ್ಕೆ ಒಂದೊಂದು ಇರ್ತಾವೆ. ಈಗ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಥರ ಕೃಷಿ ವಿಜ್ಞಾನ ಕೇಂದ್ರದ ಅಲ್ಲಿ ಹೋಗಿ ಕೆಲವೊಂದು ಪ್ರತ್ಯಕ್ಷಿಕ ಮಾಡಿರ್ತಾರೆ ಅವರು ಯಾವ ಥರ ಬೆಳಿಬೇಕು ಏನು ಅಂಥೇಳಿ. ಹೌದೌದು. ಆಮೇಲೆ ಹರಿದ ಹುಡುಗದಿದೆ ಅಂದರೆ ಯುವ ಜನರಿಗೆ ಅವ್ರು ಏನು ಮಾಡ್ತಾರೆ ಈ ಡೈರಿ ಮಾಡಲಿಕ್ಕೆ, ಆಮೇಲೆ ಕುರಿ ಸಾಕಣೆ ಮಾಡೋದು, ಕೋಳಿ ಸಾಕಣೆ ಮಾಡೋದು ಅಂದರೆ ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಅದನ್ನೆಲ್ಲ ಪ್ರತ್ಯಕ್ಷಿಕ ಮೂಲಕ ಟ್ರೈನಿಂಗ್ ಕೊಡ್ತಾರೆ ಅಂದರೆ ತಿಳ್ಕೊಂಡು ಬಂದೆ ಅಂದರೆ ಖಂಡಿತ ನೀನು ಇನ್ನೊಬ್ಬರಿಗೆ ನೀ ಗೈಡ್ ಮಾಡ್ತೆ, ಅಷ್ಟು ಚಲೋ ಆಗ್ತದೆ. ಅದು ಭಾಳ ಮುಖ್ಯ ನೋಡಪ್ಪ. ಆಮೇಲೆ ಈಗ ಇದು ಬಂತಲ್ಲ ಕೃಷಿ ಮೇಳ ಒಂದು ಬಂತು, ಈಗ 21-24 ಐತಿ. ಮೊದಲು ಬಿಟ್ಟದ್ ಬಿಟ್ಟು ಇಲ್ಲ, ನಾನು ಮೊದಲು ಅಲ್ಲಿ ಹೋಗ್ಬೇಕಂತ ಮಾಡೇನಿ. ಈಗ ಕೃಷಿ ಮೇಳಕ್ಕೆ ಹೋದ್ನಿ ಅಂದ್ರೆ ಒಂದು 4-6 ವಿಷಯ ಗೊತ್ತಾಕವು, ಮತ್ತೆ ಏನ್ ಮಾಡ್ಬೇಕನ್ನ ನನಗೂ ತಿಳಿದೈತಿ. ಕೃಷಿ ಮೇಳದೊಳಗೆ ನೋಡೋ ಇಲ್ಲಿಗೆ ಸಾಕಷ್ಟು ವಿಜ್ಞಾನಿಗಳಿರ್ತಾರೆ, ಸಾಕಷ್ಟು ವಿಚಾರ ಸಂಕೀರ್ಣಗಳಿರ್ತಾವೆ. ಆಮೇಲೆ ಇನ್ನೊಂದು ವಿಜ್ಞಾನಿಗಳನ್ನ ಈಗ ಪ್ರತ್ಯಕ್ಷಿಕರಣ ಮಾಡ್ಯಾರ, ಹೊಲ ಅಭಿವೃದ್ಧಿ ಮಾಡ್ಯಾರ ಅವರು. ಅಂದ್ರೆ ಹೆಂಗೆ ಸೌತಿಕಾಯಿ ಹೆಂಗೆ ಬೆಳಿಬೇಕು, ಗಜರಿ ಹೆಂಗೆ ಬೆಳಿಬೇಕು, ಆಮೇಲೆ ಈಗ ಸೂರ್ಯಪಾನ ಹೆಂಗೆ ಬೆಳಿಬೇಕು, ಕಬ್ಬು ಯಾವ ರೀತಿ ತೊಂದರೆ ಬರ್ತದೆ, ಗೊಂಡೆಹುಳು ಯಾಕೆ ಕಬ್ಬಿಗೆ ಬರ್ತದೆ, ಆ ಗೊಂಡೆಹುಳು ನಿಯಂತ್ರಣ ಮಾಡ್ಬೇಕು ಏನು ಮಾಡ್ಬೇಕು ಅಂದ್ರೆ ಎಲ್ಲ ಸಮಗ್ರವಾಗಿ ಅವರು ಅಲ್ಲಿ ಪ್ರಯೋಗ ಮಾಡ್ಯಾರ. ಮತ್ತು ಹೊಸ ಹೊಸ ತಳಿಗಳ ಬಗ್ಗೆನೂ ಅಲ್ಲಿ ಬಂದಿರ್ತಾವೆ, ಮಾಹಿತಿ ಸಿಗ್ತದೆ. ಹೊಸ ಹೊಸ ತಳಿ ಬಿಡುಗಡೆ ಆಗ್ಯಾವ. ಹೌದು. ಅವಾಗ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಮತ್ತು ಅವಾಗ ಏನಾಗತ್ತೆ, ಇವ ಅದನ್ನ ವಿರಿಸಿ ಅವನು ಚಲೋ ಕಮತ ಮಾಡಕತ್ತಾನೆ, ಅವನು ಬರ್ತೇನೆ ಅಂದ, ಅವನು ಬರ್ತಾನೆ, ತಾ ಏನು ಮಾಡ್ತೀನಿ ಅದನ್ನೆಲ್ಲ ನೀನು ಹೇಳ್ತಾನೆ. ಈಗ ರೈತರ ಜೊತೆಗೆ ಸಹವಾಸ ಇದ್ರೆ ನೀನು ಒಳ್ಳೆ ರೈತ, ನೀನು ಬಾರಪ್ಪ ಮಾತ್ರ ಚಲೋ. ಮತ್ತೆ ನಾ ಇದ್ದೇ ಇರ್ತೀನಿ. ಇದನ್ನೆಲ್ಲ ನೀ ತಿಳಿಸ್ಕೊಟ್ಟೆ ಅಂದ್ರೆ ನಮಗೂ ಒಂದಿಟ್ಟು ಧೈರ್ಯ ಬರ್ತೈತೆ. ನೋಡಪ್ಪ ನಿಮ್ಮಪ್ಪ ಎಷ್ಟು ನನಗೆ ನೆನಪೈತಿ, ಎಷ್ಟು ಬಹಳ ಖುಷಿಯಿಂದ ಮಾಡ್ತಿದ್ದ ಅಂದ್ರೆ ಅನ್ನದಾತೆ ಅಂತ ತಿಳ್ಕೊಂಡು ಅಂದ ಭೂಮಿ ಮೇಲೆ ಬಹಳ ಜೀವನ ಇಟ್ಟಿದ್ದ. ಆದ್ರೆ ಏನತ್ತು ಪರಿಸ್ಥಿತಿ, ಈಗ ಬರಗಾಲ ಬಂದಾಗ ಏನತ್ತು ಕಣ್ಣೀರ್ ಕಪಾಳಕ್ ಬರೋಂಗ ಆತವ್ರಿ ಪಾಪ. ಅಲ್ಲ ಹಿಂಗಾಗಿ ಅಪ್ಪ ಹೇಳಿದ ಖರೆ ಐತಿ ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನ ಮೇಲೆ ಅಂತಿದ್ರು ಅವ್ರು. ಅಗದಿ ಖರೆ ನೋಡು. ಅದು ನನಗೆ ಇಷ್ಟು ಸಾಲಿ ಕಲಿತರು ನೀನು ಮತ್ತೆ ಕೃಷಿ ಮಾಡ್ಬೇಕಂತೀಯಲ್ಲ, ನನಗೆ ಬಹಳ ಖುಷಿ ಆಗ್ಯದ. ನಿನಗೆ ಬೇಕಾದಂಗ ಸಹಾಯ ಆಗತ್ತೆ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನಂತರ ತೀರ್ಮಾನ ಮಾಡಿಬಿಟ್ಟೆನಿ, ಏನಾರ ಯಾಕಾಗಲಿ ಈ ಒಕ್ಕಲ್ತನ ಮಾಡದ, ಇದ್ರಾಗ ನಾ ಏನಾರ ಸಾಧನೆ ಮಾಡ್ಬೇಕಂತ ಮಾಡೇನಿ ನೋಡು. ನೀ ಏನಾರ ಮಾಡು, ನಾನು ನಿನ್ನ ಜೊತೆಗದೀನಿ. ಇವತ್ತು ಯಶಸ್ವಿಯಾಗಿ ನೀನು ಒಬ್ಬ ಪ್ರಗತಿಪರ ರೈತ ಅನ್ನೋಂಗೆ ನಾನು ನೋಡ್ತೀನಿ ನೋಡಪ್ಪ. ಆದ್ರೆ ಸಾಕು ನೋಡು, ನನಗೂ ಅದ ಕನಸು ಆತಪ್ಪ. ನಡೆ ಬರ್ಬೇಕಾ ಮತ್ತೆ ಕೃಷಿ ಮೇಳಕ್ಕೆ ಮಾತ್ರ ಹೋಗೋಣ. ಒಟ್ಟ ತಪ್ಪದ ಬಾ, ಸೆಪ್ಟೆಂಬರ್ 21-24 ಮಟ್ಟ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕರ್ಕೊಂಡ್ ಬರ್ತಾನೆ. ಅದು ಜಾತ್ರಿನು ನಮ್ಮ ರೈತರ ಜಾತ್ರೆ. ಹೌದು, ಎಲ್ಲ ನಮ್ಮ ರೈತ ಬಾಂಧವರು ಅಲ್ಲಿ ಬಹಳ ಜನ ಬರ್ತಾರೆ. ಒಷ್ಟನ್ನು ಭೇಟಿ ಆಗಂಗಾಕತಿ, ಬರ್ರಿ ಹೋಗನ್. ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಗಡಿ. ಈಗ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದ ದುರ್ಗವ್ವ ದುರ್ಗಪ್ಪ ಮುಧೋಳ್ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ ನಾರದ ಸನ್ನಿವೇಶ. ಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಜ್ಞೇಶ್ವರ ತಮ್ಮ ಪಾದ ಪಂಕಜ ಪಂಕಜ ಚಲ ಕಮಲಯ್ಯನ ಕೃಷ್ಣ ದ್ವಾರಕಾಧೀಶ ಗೋಪಾಲ ಅಪ್ಪ ಅವರೊಂದಪ್ಪಲ್ಲ ಇವರೊಂದಪ್ಪಲ್ಲ ಕೊಡೋಲ್ಪಲ್ಲ ನೀವು ಯಾರಿಪ್ಪ ನೀನ್ ಯಾರು ನಮಗ ದೂತೆ ದೂತೆ ಅಂತಾರಿ ಏನು ದೂತೆ ದೂತೆ ಅಂತಾರ ಏನು ಅಲ್ಲಪ್ಪ ನೀವು ಯಾರನ್ನು ನಮಗೆ ಹೇಳಾಗಿಲ್ಲ ಅಲ್ರಿ ಏನು ನಾ ಯಾರನ್ನು ನಿನಗೆ ಗುರ್ತಾಗ್ಲಿಲ್ಲ ಅಲ್ಲಪ್ಪ ಕೂದ್ಲ ತುರ್ಬೇನೆ ಹೆಣ್ಮಗಳನ್ಬೇಕು ದೋತ್ರ ಅಂಗಿ ನೋಡಿ ಗಣಸನ್ಬೇಕು ನೀವು ಯಾರು ನಾನು ಯಾರು ನೀವು ಎಲ್ಲಿಂದ ಬಂದ್ರಿ ನನ್ನ ಹೆಸರೇನು ನಮ್ಮ ಹೆಸರೇನು ನಾನು ಎಲ್ಲಿಂದ ಬಂದೆ ಎಲ್ಲಿಂದ ಬಂದೆ ಇಲ್ಲಿಗೆ ಬರ್ಬೇಕಾದ್ರೆ ಅಲ್ಲೇನೇ ನಡೆದದ ಅಲ್ಲೇನ್ ನಡೆದ ಇಷ್ಟೆಲ್ಲ ಹೇಳ್ತಾರೆ ಆಗ್ಲಿ ಆಗ್ಲಿ ನಾರದರಂಬುವನ ಮಾಯನಗೆ ನಾರದರಂಬುವನ ಮಾಯನಗೆ ನಾರದರಂಬುವನ ಮಾಯನಗೆ ನಾರದರಂಬುವನ ಏನಾಗೆ ಬ್ರಹ್ಮ ಮಾನಸ ಪುತ್ರನಾದಂತ ನಾರದ ಗುರುಗಳು ನಾರದ ಗುರುಗಳು ಅಂತಾರೆ. ನಮ್ಮ ಗುರುಗಳು ಹಿರಿಯರು ಹೇಳ್ತಾ ಇದ್ರು ಏನಂತ, ನೀವು ನಾರದ್ರೆ ಬಹಳ ಚಲೋ ಇದ್ದಾರೆ. ಹೌದು, ಬಹಳ ಬಹಳ ಉತ್ತಮ ಇದ್ದಾರೆ. ಎಲ್ಲಿ ಚಲೋ ಎಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ, ಮತ್ತ ಇದು ಅಲ್ಲಿ ಎಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಹೌದು ಹೌದು, ನಾರದ್ರೆ ಏ ನಾರದ್ರು. ಓಹ್ ಇಲ್ಲಿ ನಿಮ್ ಬೆಂಕಿ ಡಿಪ್ಪ ಈ ಕಡೆ ಯಾಕೆ ಬತ್ತು? ಹೋಗ್ಲಿ ಬಿಡು, ಕೃಷ್ಣ ಮಂದಿರದಲ್ಲಿದ್ದಾನೇನು? ನಾರದ ಗುರುಗಳ ಜಗತ್ತಾಳು ಪರಮಾತ್ಮನ ಮುಂದೆ ನಿಂತು ಅವ್ರ ಮುಂದೆ ಏಕ ವಚನ ಮಾತಾಡೋದು ನಮಗೆ ಸರಿ ಬರುದಿಲ್ಲ. ಮತ್ತೇನಂತ ಕೇಳ್ಬೇಕವ? ಕೃಷ್ಣ ಪರಮಾತ್ಮ ಮಂದಿರದಲ್ಲಿ ಇದ್ದಾರೇನು ಇದ್ದಾರೇನ್ರಿ ಹೇಳ್ಬೇಕು? ಓಹೋ, ಅಂತೂ ಇವ್ರಿಗಿರಿ ಹಾಕ್ಬೇಕೇನ್ರಿ? ಹಾಕಿದ್ ನಡೆದಿತ್ತು ತಗೋರಿಪ್ಪ. ಇರ್ಲಿ ಬಿಡ್ರಿ, ಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೇನ್ರಿ? ಇದ್ದಾರಿಪ್ಪ, ಇದ್ದಾರಲ್ಲ. ಹಾಗಾದ್ರೆ ನಾರದ ಗುರುಗಳು ಬಂದಾರಂತ ತಿಳಿಸ್ಬಿಡು. ಹೇಳ್ತಾನಳ್ರಿ ಅಪ್ಪ. ಕೃಷ್ಣ ಪರಮಾತ್ಮ ಯಾಕೆ ನಿಮ್ ಗುರುಗಳಾದಂತ ನಾರದ ಮುನಿಗಳು ಬಂದಾರಿ? ಹೀಗ ಹಾಗಾದ್ರೆ ಅಗತ್ಯವಾಗಿ ಬಂದಿ ಬರ್ರಿಪ್ಪ. ನಾರಾಯಣ ನಿಮ್ಮ ನಾಮ ಪ್ರೇಮ, ನಾರಾಯಣ ನಿಮ್ಮ ನಾಮ ಪ್ರೇಮ, ನಾರಾಯಣ ನಿಮ್ಮ ನಾಮ ಪ್ರೇಮ, ನಾರಾಯಣ ನಿಮ್ಮ ನಾಮ ಪ್ರೇಮ. ಸ್ವಾಮಿ ಎತ್ತಿಂದ ಬಂದ್ರೆ ಏನು ಸಮಾಚಾರ? ಎತ್ತಲಾಗಿಂದ ಏನು ಸಮಾಚಾರಪ್ಪ ಮಾರಾಯ? ಸೀದಾ ಸ್ವರ್ಗಲೋಕದಿಂದ ಬಂದೆ. ಸ್ವಾಮಿ ಸ್ವರ್ಗದಲ್ಲಿ ಏನೇನು ಸುದ್ರಿ? ಅಲ್ಲೇನು ಕ್ಷೇಮದನ ಮಾರಾಯ, ಮಿಟ್ಟಿ ಮಿಟ್ಟಿ ಸ್ವರ್ಗ. ಸ್ವಾಮಿ ಸ್ವರ್ಗ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರಲ್ಲ, ಏನ್ ಕಾರಣ ನೋಡು ಕೃಷ್ಣ. ಹೀಗಿದೆ ನೋಡು, ಸ್ವರ್ಗದಲ್ಲಿ ಕಾಮದೇನು ಕಾಮದೇನು ಕಲ್ಪವೃಕ್ಷ ಚಿಂತಾಮಣಿ ಐರಾವತ ಮತ್ತು ಪಾರಿಜಾತ, ಇವು ಐದು ರತ್ನಗಳಿರೋದ್ರಿಂದ ಮಾತ್ರ ಸ್ವರ್ಗಲೋಕ ಶ್ರೇಷ್ಠ ಶ್ರೇಷ್ಠ ಅನ್ಸ್ಕೊಂಡದ. ಸ್ವಾಮಿ ರಾಜ್ಯರ ಬೆಟ್ಟಿಗೆ ಹೋಗ್ಬೇಕಾದ್ರೆ ಏನು ಹೋಗ್ತಕ್ಕದ್ರಿ? ಮುತ್ತು ರತ್ನಗಳಿರ್ತಕ್ಕದ್ದು. ದೇವರ ಬೆಟ್ಟಿಗೆ ಹೋಗ್ಬೇಕಾದ್ರೆ, ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಪತ್ರಂ ಪುಷ್ಪಂ ಫಲಂ ತ್ವಯಂ ಇವನ್ನೆಲ್ಲ ಒಯ್ಬೇಕಾಗ್ತದ. ಅಂದ್ಮೇಲೆ ನೀವು ನಮ್ಮ ಮಂದಿರಕ್ಕೆ ಬಂದ್ರೆ ಅಂದ್ಮೇಲೆ ಏನ್ರ ಒಂದ್ ತಂದಿರ್ಬೇಕಲ್ರಿ? ತಂದಿನಿ ತಂದಿನಿ ಅಂತದೇನ್ ತಂದನು? ಏನ್ ತಂದ್ರಿ ಸ್ವಾಮಿ? ಪುಷ್ಪ ಕೊಡುವೆನು ನಾನು ನಿನಗೆ, ಕಮಲವ ಕೊಡುವೆನು ನಾನು ನಿನಗೆ, ಪಾರಿಜಾತ ಪುಷ್ಪವ ಪ್ರೀತಿಲೆ ತಂದನ, ದೇವರಿಗೆ ದನ ಅರ್ಪಿಸುವೆನು ನ, ದೇವರಿಗೆ ದನ ಅರ್ಪಿಸುವೆನು ನ, ಪುಷ್ಪವ ಕೊಡುವೆನು ನಾನು ನಿನಗೆ, ಕಮಲವ ಕೊಡುವೆನು ನಾನು ನಿನಗೆ, ನಾನು ನಿನಗೆ, ನಾನು ನಿನಗೆ. ನೋಡು ಕೃಷ್ಣ, ನಿನ್ನ ಸಲುವಾಗಿ ಒಂದೇ ಒಂದು ಪಾರಿಜಾತ ಹೂ ತಂದಿದ್ದೇನೆ. ಹಾಗಾದ್ರೆ ಕೊಟ್ಟೆ ಬಿಡ್ರಿ. ಚೇಚ ಹೀಗೆ ಕೊಡ್ಲಿಕ್ಕೆ ಬರುವಂತಿಲ್ಲ. ಮತ್ತೆ ಹ್ಯಾ ಕೊಡ್ತಾ ಇದ್ರಿ? ಪುಷ್ಪ ಕೊಡ್ಬೇಕಾದ್ರೆ ಅದ್ರಲ್ಲಿ ಒಂದ್ ಮಹತ್ವದ ಏನದರಿ ನೋಡು ಕೃಷ್ಣ, 17,000 ಗೋಪಿಕಾಸ್ತ್ರದಲ್ಲಿ ಉಳಿದ 8 ಪಟ್ಟದ ಅಸ್ತ್ರದಲ್ಲಿ ನಿನಗೆ ಹೆಚ್ಚಿನವ್ರು ಯಾರು? ರುಕ್ಮಿಣಿ ಸತ್ಯಭಾಮ. ಅವರಿಬ್ಬರಲ್ಲಿ ಯಾರು? ರುಕ್ಮಿಣಿ. ಹಾ, ನನಗೆ ಅನಿಸಿತ್ತು ಅನಿಸಿತ್ತು ಅನಿಸಿರ್ಬೇಕು ಅನಿಸಿರ್ಬೇಕು ಸಣ್ಣವ ಸರದಾಟವಾಗಿ. ಏ ಸುಮ್ಮನಿಲ್ಲ ನೋಡು ಕೃಷ್ಣ, ಆ ರುಕ್ಮಿಣಿ ದೇವಿಯನ್ನು ಕರೆದು ಎಡದೊಡೆ ಮೇಲೆ ಕೂಡಿಸಿಕೊಂಡು ಅವಳ ಮುಖವನ್ನು ನೋಡುತ್ತಾ ಮುದ್ದಿಸುತ್ತಾ ಅವಳ ಮುಡಿಯಲ್ಲಿ ಹೂ ಮುಡಿಸ್ಬಿಡಪ್ಪ, ಅದನ್ನೆಲ್ಲ ನಾನು ಕಣ್ಣಾರ ಕಂಡು ಸಂತೋಷ ಪಡಿತ ನೋಡ್ರಿದೆ. ನಾವು ಬ್ರಹ್ಮಚಾರಿಗಳು, ನಾವು ದೊಡ್ಡ ಗುರುಗಳು ಅಂತ ಹೇಳಿದ್ದಿಲ್ಲ. ಈಗ ಹೆಣ್ಮಕ್ಳು ತಲೆಯಾಗ ಹೂ ಮುಡಿಸು ನೋಡು ಅಂತ ಕೆಟ್ಟ ಚಟ ನಿನ್ಗೆ ಸೇರ್ತೇವ ಭಾವ? ಏನು ಮಾತಾಡ್ತೀಯ? ದೊಡ್ಡ ಗುರುಗಳಿಗೆ ಹಾಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ದೊಡ್ಡ ಗುರುಗಳ್ರಿ, ದೊಡ್ಡ ಗುರುಗಳ ಅಂತ ಹೇಳ್ತಾ ಇದ್ದೀರಿ, ಅವ್ರ ತಿಂದು ನಾವ್ ಏನ್ ಮಾಡ್ಬೇಕ್ರಿ? ಅಲ್ಲ ಕ್ಷಮ ಕೇಳ. ಹೀಗಂದ್ರಿ, ದೊಡ್ಡ ಗುರುಗಳು ಹತ್ತಾರ ಆ ಕೇಳ್ತಾನ್ರಲ್ಲ, ಅಪ್ಪ ಗುರುಗಳ ಏನು ನಾವ್ ಏನೋ ನಿಮಗೆ ಏನೋ ಅಂದಿವತ್ತ ನೀವ್ ಏನೋ ಮಾಡ್ತಿರ್ತ ಮಾಡ್ರಿಪ್ಪ, ಆಶೀರ್ವಾದ. ಓ ಇರ್ಲಿಪ್ಪ ನೋಡು ಕೃಷ್ಣ, ನಿನ್ನ ಬೆಟ್ಟ ಅಂತೂ ಆಯ್ತು, ಅಕಸ್ಮಾತ್ ರುಕ್ಮಿಣಿದೇವಿ ಬೆಟ್ಟಿನ ನನಗಾದಂತೆ ಇನ್ನು ಹೋಗ್ತಾ ನಮ್ಮ ಸತ್ಯ ಭಾಮಗಡ್ಡ ಭೇಟಿಯಾಗಿ ಲೋಕ ಸಂಚಾರ ಮಾಡ್ತಾ ಹೋಗ್ತಾನೆ ಸ್ವಾಮಿ. ನೀವು ಹೇಳಿದಂತೆ ನಾನು ಹೇಳಿದಂತೆ ನಾನು ಮಾಡ್ತಾ ಇದ್ದೀನಿ, ಆದ್ರೆ ಆ ಹೂ ಕೊಟ್ಟು ಬಿಡ್ರಿ. ಹಾ ತಗೊಳಪ್ಪ ಕೃಷ್ಣ, ಹೋಗಿ ಬರ್ತಾ ಇದ್ದೀನಿ. ನಾರಾಯಣ ಬಂದವ ಚರಿಸೋ ಮಾಯ ಬಂಧನ ಪರಿಹರಿಸೋ, ನಾರಾಯಣ ಬಂದವ ಚರಿಸೋ ಮಾಯ ಬಂಧನ ಪರಿಹರಿಸೋ. ಯಾರ ನೀನು? ಏ ನಾವು ಸತ್ಯಭಾಮನ ದಾರಪಾಲಕರಿ. ಏನು ಬಾಗಲಕಾಯ ಅವರು? ಏ ಬಾಗಲಕಾಯ ಇಡೀ ಮನೆ ಮಣ್ಣಿನ ಕಾಲ್ತೀವಪ್ಪ ಅಷ್ಟೇ ಅಲ್ಲ. ಅಂತೂ ಬಾಗಲಕಾಯ ಬಿಡು, ಪಕ್ಕ ಸತ್ಯಭಾಮ ಮಂದಿರದಲ್ಲಿ ಇದಾವಲ್ಲ. ಇದ್ದಾರಲ್ಲಪ್ಪ. ಹಾಗಾದ್ರೆ ನಾರದ ಗುರುಗಳ ಬಂದಾರ ಅಂತ ಹೇಳ್ಬಿಡು. ಹೇಳ್ರಿ, ಹೇಳ್ತಾನ್ರ ಅಮ್ಮ ತಾಯಿ ಸತ್ಯಭಾಮ. ನಿಮ್ ಗುರುಗಳಂತ ನಾರದ ಮನೆಗಳ ಬಂದಾರಿ? ಏನು ನಾರದ ಗುರು ಬಂದಾರ? ನಾನ ಬರೆಯತ್ತೇನು. ಹಾಗಾದ್ರೆ ಬಂದೆ ಬರೀವ. ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ, ಬಾಗುವೇನು ಮುನಿಯ ಧಾಮ. ನಿಮ್ಮ ನೋಡಿದ ಕ್ಷಣ ನನಗೆ ಹೇಗಾಗಿದ್ರಿ? ಹೇಗಾಗಿದಮ್ಮ ಕೇಳು. ಬಡವರ ಮನೆಗೆ ಭಾಗ್ಯವ ತಾನಾಗಿ ಸಾಗಿ ಬಂದಂತೆ ಸ್ವಾಮಿ. ಅದರಂತೆ ನೀವು ಅಣ್ಣ ಮಂದಿರಕ್ಕೆ ಸಾಗಿ ಬಂದಿರಲ್ಲ. ಗುರುಗಳ ಏನಮ್ಮ, ಬಡವರ ಮನೆಗೆ ಭಾಗ್ಯವ ತಾಣಾಗಿ ಸಾಗಿ ಬಂದ್ರಿ. ಸಾಗಿ ಬಂದರೆ ಆ ಬಡವನಿಗೆ ಎಷ್ಟು ಆನಂದ ಆಗ್ತದ ನೋಡು ಗುರುಗಳ. ನನಗಾದ್ರೂ ನಿಮ್ಮನ್ನ ನೋಡಿದ ತಕ್ಷಣ ಬಹಳ ಆನಂದ ಆಗಿದೆ ನೋಡ್ರಿ. ನೋಡಮ್ಮ ಸತ್ಯಭಾಮ, ನಿನಗೆಲ್ಲ ಸಾಕಷ್ಟು ಆನಂದ ಆಗ್ಯದ, ಆದ್ರೆ ನನ್ನ ಹೊಟ್ಟೆಯಲ್ಲಿ ಎತ್ತೆ ಹಾಕ್ಲಿಕ್ಕತ್ತಿದ. ನೋಡಮ್ಮ ಹೇಳ್ಬೇಕತ್ತ ಹೇಳಿಕ್ ಹೋಗಲ್ದು, ಆಗೋಲ್ದು, ಬಿಡ್ಬೇಕತ್ತ ಬಿಡ್ಲಿಕ್ಕೂ ಆಗೋಲ್ ಆಗೋಲ್ರಿ. ನನ್ ಕೇಳಿದ್ರೆ ಸುಮ್ ಬಿಡು ಚಲೋ, ನನ್ ಕೇಳಿದ್ರೆ ಸುಮ್ ಅಲ್ಲಿ ಹೋಗ್ಕೊಂಡ್ರ ಚಲೋ. ಗುರುಗಳ ಅದೇನ್ ಹೇಳ್ರಿ, ಸ್ವರ್ಗಲೋಕಕ್ಕೆ ಹೋಗಿದ್ವಿ ಅನ್ಬೇಕು, ಪಾರ್ಜಾತವು ತಂದಿವಿ ಅನ್ಬೇಕು, ಅದನ್ನ ತಂದು ಕೃಷ್ಣನ ಕೈಯಲ್ಲಿ ಕೊಟ್ಟೆ ಅನ್ಬೇಕು, ಕೃಷ್ಣವೈದ್ಯ ರುಕ್ಮಿಣಿದೇವ ಮುಡಿಯಲ್ಲಿ ಮುಡಿಸಿದನ್ಬೇಕು, ಅದನ್ನ ತಂದು ಇವ್ರ ಮುಂದೆ ಹೇಳಬೇಕು, ಇವರು ಅವರು ಜಗಾಡಬೇಕು, ಇದಾರಬೇಕಾಗ್ಯದ ಗಂಪನಿ. ಗುರುಗಳ ಇದು ಯಾವ ದೊಡ್ಡ ಮಾತಂತ ನನ್ನ ಮುಂದೆ ನೀವು ಹೇಳಿಕ್ ಬಂದ್ರಿ? ರುಕ್ಮಿಣಿ ಅಂದ್ರೆ ಯಾರು? ನನ್ನ ಅಕ್ಕ. ನಾನು ಅವಳ ತಂಗಿ. ಅಕ್ಕ ಇಷ್ಟು ಒಟ್ಟದ, ತಂಗಿ ಇಷ್ಟು ಒಟ್ಟದ, ಅಕ್ಕ ತಂಗಿರಲ್ಲಿ ಭೇದ ಯಾಕ್ರಿ ಗುರುಗಳ? ನೋಡಮ್ಮ ರುಕ್ಮಿಣಿ ನಿನ್ನ ಅಕ್ಕ, ನಿನ್ನ ಅವಳ ತಂಗಿದ್ರೆ ನನಗೆ ಗುರ್ತದ, ಆದ್ರೆ ಆ ಪುಷ್ಪದಲ್ಲ ಏನ್ ಮಹತ್ವ ಅನ್ನೋದು ನಿನ್ಗೆ ಗುರ್ತಿಲ್ಲ ಗುರುಗಳ. ಏನ್ರಿ ಅದ ಅಂತ ಮಹತ್ವ ಹೇಳಿದ್ಮೇಲೆ ಅರ್ಥ ಆಗ್ತದ. ನೋಡಮ್ಮ ಆ ಪಾರ್ಜದ ಹೂವ ಯಾರ ಹತ್ರ ಇರ್ತದನೋ, 17,000 ಗೋಪಿಕಾಸ್ತ್ರರು ಅವ್ರು ಹೇಳಿದಂತೆ ಕೇಳ್ಬೇಕು. ಕೇಳ್ಬೇಕು ಇಷ್ಟೇ ಅಲ್ಲಮ್ಮ, ಉಳಿದ 7 ಪಟ್ಟದಾಸ್ತ್ರರು ರುಕ್ಮಿಣಿದೇವ ಪಾದಸೇವೆ ಮಾಡ್ಬೇಕು. ಇಷ್ಟೇ ಅಲ್ಲಮ್ಮ, ನಿನ್ನ ಪರಮಾತ್ಮ ಸಹಿತ ಕೂಡಂದ್ರೆ ಕೂಡ್ಬೇಕು, ಏಳಂದ್ರೆ ಹೇಳ್ಬೇಕು, ಹೋಗಂದ್ರೆ ಹೋಗ್ಬೇಕು, ಬಾಂದ್ರೆ ಬರ್ಬೇಕು, ಇಂತ ಮಹತ್ವ ಆ ಪುಷ್ಪದಲ್ಲಿದ ಗುರುಗಳ. ಇಂತ ಮಹತ್ವ ಇದ ಮೇಲೆ ಆ ಪುಷ್ಪ ಕೊಡಮ್ಮ ನನ್ನ ನೆನಪು ತೆಗೆದಿದ್ರ ಇಲ್ಲೋ? ಏನಮ್ಮ ನೀನು ನಿನ್ ನೆನಪು ತಗಲಿರದ ಬಿಟ್ಟೇನ? ನಾನೆಲ್ಲ ಹೇಳಿದೆ ನೋಡು ಕೃಷ್ಣ, ಈ ಹೂವು ರುಕ್ಮಿಣಿದೇವಿಗೆ ಸಲ್ಲತಕ್ಕದ್ದಲ್ಲ, ನಮ್ಮ ಸತ್ಯಭಾಮಿಗೆ ಸಲ್ಲತಕ್ಕದ್ದು. ಈ ಪುಷ್ಪ ನೀ ಕೇಳ್ಬೇಡ, ಅಲ್ಲೂ ಅದು ಕೊಡ್ತಾ ಇದ್ದೀನಿ. ಎಷ್ಟೋ ಸರಿ ಹೇಳಿದೆ, ನಿನ್ನ ಪರಮಾತ್ಮ ಏನನ್ಬೇಕು ಏನಂದ್ರಿ? ನಾನಾದ್ರೆ ಇದ ಒಂದು ವೇಳೆ ನನ್ನ ಮಂದಿರದಲ್ಲಿ ಸತ್ಯಭಾಮಿ ನೆನಪು ತೆಗೆದಿದ್ದಾಗಿದ, ಇನ್ನೊಂದು ವೇಳೆ ಏನಾದ್ರು ತೆಗೆದ್ರೆ ನನ್ನ ಮೈಯೆಲ್ಲ ದಗದಗ. ಏನು ಪಾಯವ ಮಾಡಲ್ಯ ಮಂದಿರ ಬಿಟ್ಟು ಕಾಣದವನ ಸೇರದ ಸೇರದ ಗುರುಗಳ ನಿಮಗೆ ಏನ್ ಉಪಾಯ ಮಾಡ್ರಪ್ಪ? ಆಜಾದ್ ಪುಷ್ಪ ನನಗ್ ಸಿಕ್ಕಿತ್ರಿ. ನೀವು ಏನ್ ಮಾಡಿದ್ರು ಅದ್ರ ನಿಮಗೆ ಸಿಗುದೇ ಇಲ್ಲ. ಯಾಕ್ರಿ ಯಾಕೆ ಸಿಗುದಿಲ್ಲ ಅಂದ್ರೆ ಪರಮಾತ್ಮನಿಗೂ ನಿಮಗೂ ಜಗಳ ಆಗ್ತದ. ಜಗಳ ಆದ್ರೂ ಚಿಂತಿಲ್ಲ ಗುರುಗ, ಆ ಪುಷ್ಪ ನಾ ಬಿಡುದಲ್ಲ. ಆ ರುಕ್ಮಿಣಿ ದೇವಿಗೂ ನಿಮಗೂ ಭಯಂಕರ ಜಗಳ ಆಗ್ತದ. ನಾನು ಸಾವಿತ್ರಿ ಆಕೆಗೆ ನನಗೆ ಜಗಳ ಆದ್ರೂ ಚಿಂತಿಲ್ಲ ಗುರುಗ, ಆ ಪುಷ್ಪ ಬಿಡುದಲ್ಲ. ನೋಡಮ್ಮ ಅದರಂತೆ ನನಗೆ ಖಾತ್ರಿ ಆಗ್ಬೇಕಲ್ಲ. ನಿನಗೆ ಖಾತ್ರಿ ಆಗ್ಬೇಕಲ್ಲ, ನಾ ಏನ್ ಮಾಡ್ಬೇಕು ಗುರುಗಳ? ನೀವು ಯಾವ ರೀತಿ ಹೇಳ್ಬೇಕಂದ್ರೆ ನೋಡು ಸ್ವಾಮಿ, ನೀವು ಸ್ವರ್ಗ ಲೋಕದಿಂದ ಇನ್ನೊಮ್ಮೆ ತಿರುಗಿ ಇಲ್ಲಿಗೆ ಬರೋದ್ರೊಳಗಾಗಿ ಅದೇ ಪಾರ್ಜಾತ ಹೂವಿನ ಸಲುವಾಗಿ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ, ಹೂ ತೆಗೆದುಕೊಂಡ ತೀರ್ದನು ಅಂತ ವಚನ ಕೊಟ್ಟು ಹೇಳ್ಬಿಡ್ರಿ. ನೋಡು ಗುರುಗಳ, ವಚನ ಕೊಟ್ಟು ಹೇಳ್ಬೇಕಲ್ರಿ. ನೋಡಿ, ನೀವು ಇನ್ನೊಮ್ಮೆ ಸ್ವರ್ಗ ಲೋಕದಿಂದ ಈ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆ ಪಾರ್ಜಾತ ಪುಷ್ಪ ತಗೊಳ್ಳ ತಿರ್ತೇನೆ, ಇದೇ ನನ್ನ ಸತ್ಯ ವಚನ. ಒಂದ್ ಕೆಲಸ ಆದ ನಂತರ ಹೊಟ್ಟೆ ತುಂಬಿದಂತೆ. ಏನೋ ಆಗ್ಲಿ ಆಗಿದೆ ಬಿಡ, ಬಹಳ ದೊಡ್ಡದಾತ. ನೋಡಮ್ಮ ಇನ್ಮೇಲೆ ನಾನು ಹೋಗಿ ಬರ್ತಾ ಇದ್ದೀನಿ. ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಆಗ್ಲಿ, ಹೋಗಿ ಬರ್ತಾ ಇದ್ದೀನಿ. ಪಾಪದ ಮುಕ್ತಿಗೆ ಸುಲಭವೆಂದ ನೆಸುವ ಸುಲಭದ ಮುಕ್ತಿಗೆ ಸುಲಭವೆಂದ ನೆಸುವ ಸುಲಭದ ಮುಕ್ತಿಗೆ ಸುಲಭವೆಂದ ನೆಸುವ ಜನರು ಪರಮಾತ್ಮ ನಾಮ ಸ್ಮರಣೆ ಅಲ್ಲಷ್ಟು ಮಹತ್ವದ ಆನಂದದ.